ಅದು ರಕ್ತದಲ್ಲಿ ಹೋಗಿ ರಕ್ತದಿಂದ ಬೇರೆ ಬೇರೆ ಅಂಗಾಂಶಗಳಿಗೆ ಹೋಗಿ ಮುಖ್ಯವಾಗಿ ನಾನು ಆಗ್ಲೇ ಹೇಳದೆ ಇದು ಸಂತಾನೋತ್ಪತ್ತಿ ಮಾಡ್ತಕ್ಕಂತ ಒಂದು ಹಂತಕ್ಕೆ ಬಂದ ಮೇಲೆ ಅದು ರೋಗ ಕಾಣಿಸ್ಕೊಳ್ತಕ್ಕಂಥದ್ದು ಅಂತ. ಇದು ನಾವು ಇಟ್ಸ್ ಎ ಡಿಸೀಸ್ ಆಫ್ ಸೆಕ್ಷುಯಲಿ ಮೆಚೂರ್ ಅನಿಮಲ್ಸ್ ಅಂತೀವಿ. ಸೊ ಪ್ರೌಢಾವಸ್ಥೆಗೆ ಬಂದಂತ ಪ್ರಾಯಕ್ಕೆ ಬಂದಂತ ಪ್ರಾಣಿಗಳಲ್ಲಿ ಈ ಕಾಯಿಲೆ ಕಾಣಿಸ್ಕೊಳ್ಳೋದು. ಯಾಕಂತ ಹೇಳಿದ್ರೆ ಈ ರೋಗಾಣು ಏನಿದೆ ಇದು ಸಂತಾನೋತ್ಪತ್ತಿ ಮಾಡ್ತಕ್ಕಂತ ಅಂಗಾಂಶಗಳಲ್ಲಿ ಅಥವಾ ಅಂಗಗಳಲ್ಲಿ ಸೇರ್ಕೊಳ್ಳುತ್ತೆ. ಈ ಗರ್ಭ ಇರ್ಬೋದು, ವೃಷಣಗಳಿರ್ಬೋದು, ಮತ್ತೆ ಕೀಲುಗಳಲ್ಲಿ, ಮತ್ತೆ ಕೆಚ್ಚಲಿನಲ್ಲಿ, ಇಂಥ ಕಡೆ ಹೋಗಿ ಸೇರ್ಕೊಳ್ಳುತ್ತೆ. ಸೊ ಹಂಗ್ ಸೇರ್ಕೊಂಡಾಗ ಅದು ಗರ್ಭದಲ್ಲಿ ಸೇರ್ಕೊಂಡಾಗ ಅದು ಗರ್ಭ ಧರಿಸಿದಾಗ ಗರ್ಭಪಾತಕ್ಕೆ ಕಾರಣ ಆಗುತ್ತೆ. ಆದ್ರೆ ಅಂದು ಬರ್ತಕ್ಕಂಥ ಎಲ್ಲ ಸ್ರಾವಗಳಲ್ಲಿ ಅಥವಾ ಡಿಸ್ಚಾರ್ಜ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದೇ ತರ ಕೀಲುಗಳಿಗೆ ಹೋದಾಗ ಕೀಲು ಊತ, ಕೀಲು ನೋವು ಬರೋದು, ನೀರು ತುಂಬಿಕೊಳ್ಳೋದು, ಆ ತರ ಅದಕ್ಕೆ ಕಾರಣ ಆಗುತ್ತೆ. ಕೆಚ್ಚಲಿಗೆ ಹೋದಾಗ ಅದೇ ತರ ಕೆಚ್ಚಲಿನಿಂದ ಹಾಲಿನ ಮುಖಾಂತರ ಬಂದು ಆವಾಗಲೂ ಕೂಡ ರೋಗ ಹರಡೋದಕ್ಕೆ ಕಾರಣ ಆಗುತ್ತೆ. ಮತ್ತೆ ನಾನು ಆಗ್ಲೇ ಹೇಳಿದ ವೃಷಣಗಳೆಲ್ಲ ಸೇರ್ಕೊಳ್ಳುತ್ತೆ ಬೀಜದಲ್ಲಿ ಅಂತ ಗಂಡು ಪ್ರಾಣಿಗಳಲ್ಲಿ. ಸೊ ಆಗ ಸೇರ್ಕೊಂಡಾಗ ವೃಷಣಗಳ ಊತ ಬಂದು ಮತ್ತೆ ಆವಾಗ ಅದರಿಂದ ಉತ್ಪತ್ತಿ ಆಗ್ತಕ್ಕಂಥ ವೀರ್ಯಾಣದಲ್ಲಿ ಕೂಡ ಅದು ಬ್ಯಾಕ್ಟೀರಿಯಾ ಬಂದು ಅದರಿಂದ ಗರ್ಭ ಧರಿಸ್ತಕ್ಕಂಥ ಪ್ರಾಣಿಗಳಿಗೆ ಹರಡುತ್ತೆ. ಸೊ ಹೀಗೆಲ್ಲ ಅದು ಬ್ಯಾಕ್ಟೀರಿಯಾ ಅದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ದೇಹದಲ್ಲಿ ಸೇರ್ತಾ ಹೋಗುತ್ತೆ. ಕಂದರೋಗ ಅಂದ ತಕ್ಷಣ ಅದು ಹೆಣ್ಣು ಪ್ರಾಣಿಗಳಿಗೆ ಅಥವಾ ಹೆಂಗಸರಿಗೆ ಮಾತ್ರ ಬರುತ್ತೆ ಅನ್ನುವಂಥದ್ದಲ್ಲ, ಗಂಡು ಪ್ರಾಣಿಗಳಲ್ಲಿಗೂ ಕೂಡ ಬರಬಹುದು, ಗಂಡಸರಲ್ಲೂ ಬರತಕ್ಕಂಥ ಸಾಧ್ಯತೆ ಇರುತ್ತೆ. ಸಾಧ್ಯತೆ ಹೌದು, ಗಂಡಸರಲ್ಲೂ ಬರುತ್ತೆ, ಮನುಷ್ಯರಲ್ಲಿ ಗಂಡು ಪ್ರಾಣಿಗಳಿಗೂ ಬರುತ್ತೆ. ಗಂಡು ಪ್ರಾಣಿಗಳಲ್ಲಿ ಏನಂದ್ರೆ ಅದನ್ನ ಅದು ಇದಕ್ಕೆ ಉಪಯೋಗಿಸಿದಾಗ ಗರ್ಭಧಾರಣೆಗೆ ಅಂತ ಉಪಯೋಗಿಸ್ತಾರೆ ಅವಾಗ ಹರಡೋ ಸಾಧ್ಯತೆ. ಉಳಿದಿದ್ದಂತ ಸಮಯದಲ್ಲಿ ಅದು ಅಂತ ಒಂದು ಅಪಾಯ ಕಾಣಿಸ್ಕೊಳ್ಳಲ್ಲ, ಅದಕ್ಕೆ ಚಿಹ್ನೆ ಇದ್ರು ಕೂಡ. ಆದ್ರೆ ಹೆಣ್ಣು ಪ್ರಾಣಿಗಳನ್ನ ಅಂದ್ರೆ ಅದು ಪ್ರತಿ ವರ್ಷ ಗರ್ಭ ಧರಿಸಬೇಕಾಗತ್ತೆ, ಕರು ಅಥವಾ ಮರಿ ಹಾಕ್ಬೇಕಾಗತ್ತೆ, ಅವಾಗೆಲ್ಲ ಹರಡೋ ಚಾನ್ಸಸ್ ಜಾಸ್ತಿ. ಈ ಒಂದು ಭಯಾನಕವಾಗಿರ್ತಕ್ಕಂತಹ ರೋಗವನ್ನ ತಡೆಗಟ್ಟಲಿಕ್ಕೆ ಪಶುಪಾಲನಾ ಇಲಾಖೆಯಿಂದ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದೀರಿ, ಹೇಗೆ ಅದನ್ನ ಅನುಷ್ಠಾನ ಮಾಡ್ತಾ ಇದ್ದೀರಿ? ಇದ್ರ ಬಗ್ಗೆ ಮುಖ್ಯವಾಗಿ ರೈತರು ಅಥವಾ ಜಾನುವಾರು ಮಾಲೀಕರು ಅದಕ್ಕೆ ಸಂಬಂಧಪಟ್ಟರು ತಿಳ್ಕೊಳ್ಬೇಕಾಗಿದ್ದು ಸಾಕಷ್ಟು ಇದೆ. ಏನಂದ್ರೆ ಇದನ್ನ ಈ ಒಂದು ಪಶುಪಾಲನಾ ಇಲಾಖೆಯಿಂದ ರೋಗ ತಡೆದಕ್ಕೆ ಒಂದು ಕಾರ್ಯಕ್ರಮನೇ ಹಮ್ಮಿಕೊಳ್ಳಲಾಗಿದೆ. ಅದು ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮ ಅಂತ ಹೇಳ್ತೀವಿ, NADCP ಅಂತ, ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ. ಸೊ ಈ ಒಂದು ಕಾರ್ಯಕ್ರಮ ಇದು ಒಂದು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆ. ಕೇಂದ್ರ ಸರ್ಕಾರದಿಂದ ನಮ್ಗೆ ಎಲ್ಲಾ ತರಹದ ಅಂದ್ರೆ ಲಸಿಕೆ ಮುಖಾಂತರ, ಲಸಿಕೆ ಹಾಕೋದಕ್ಕೆ ಬೇಕಾದಂತಹ ಪರಿಕರಗಳನ್ನ ಒರೆಸೋದ್ರ ಮುಖಾಂತರ ಎಲ್ಲಾ ತರಹದ ಒಂದು ಸಹಾಯ ಸಿಗ್ತಾ ಇದೆ. ಸೊ ಈ ಒಂದು ಯೋಜನೆಯಲ್ಲಿ ಅಂದುರೋಗವನ್ನ ನಿಯಂತ್ರಣ ಮಾಡತಕ್ಕಂತ ಯೋಜನೆಯಿಂದ ಈಗಾಗಲೇ ಹಾಕೊಳ್ಳಲಾಗಿದೆ. ಸೊ ಇದನ್ನ ನಾವು ಬಹಳ ಸಿಸ್ಟಮ್ಯಾಟಿಕ್ ಆಗಿ ಯೋಜನೆ ಹಾಕಿ 4 ಹಂತಗಳಲ್ಲಿ ಅದನ್ನ ಯೋಜನೆಯನ್ನ ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಈ ಒಂದು ಯೋಜನೆ ಈಗ ಶುರುವಾದ್ರೆ ಮುಂದಿನ 5 ವರ್ಷಗಳ ತನಕ ಅಂದ್ರೆ 2026 ತನಕ ಇದು ಯೋಜನೆ ಇರುತ್ತೆ, ಕಂದು ರೋಗ ನಿಯಂತ್ರಣ. ನಿಮ್ಗೆ ಗೊತ್ತು, ಯಾವುದೇ ಒಂದು ರೋಗ ಅಂದ್ರೆ ಬರೀ ಒಂದ್ಸಲ ಲಸಿಕೆ ಹಾಕಿದ್ರೆ ಹೋಗಲ್ಲ, ನಿರ್ಮೂಲನೆ ಆಗಲ್ಲ ಅಥವಾ ನಿಯಂತ್ರಣಕ್ಕೆ ಬರಲ್ಲ. ಒಂದ್ಸಲ 2 ಅಥವಾ 1 ವರ್ಷ 2 ವರ್ಷ ಹಾಕಿದ್ರೆ. ಸೊ ಅದಕ್ಕೆ ನಾವು ನಿಗಾ ಇಟ್ಕೊಂಡು ಸುಮಾರು ವರ್ಷಗಳ ಕಾಲ ಲಸಿಕೆ ಹಾಕಿ ಅದು ಲಸಿಕೆ ಕೆಲಸ ಮಾಡ್ತಾ ಇದೆಯಾ, ಹೇಗೆ ಪರಿಣಾಮಕಾರಿಯಾಗಿದೆ ಅಂತೆಲ್ಲಾನು ನಾವು ಪರೀಕ್ಷೆಗೆ ಒಳಪಡಿಸ್ಕೊಂಡು ಮಾಡಬೇಕಾಗುತ್ತೆ. ಅದೇ ತರದಲ್ಲಿ ನಾವು 4 ಹಂತಗಳಲ್ಲಿ ಇದನ್ನು ಯೋಜನೆ ಹಾಕೊಂಡಿದ್ದೀವಿ. ಮೊದಲನೇದಾಗಿ ರೈತರಲ್ಲಿ ಅರಿವು ಮೂಡಿಸ್ತಕ್ಕಂಥದ್ದು, ಸೆನ್ಸಿಟೈಸೇಷನ್ ಅಂತ ಏನು ಹೇಳ್ತೀವಿ. ಸೊ ಅರಿವು ಮೂಡಿಸ್ತಕ್ಕಂಥ ಇದು ಹಂತ. ಇದನ್ನ ನಾವು ಬ್ಯಾನರ್ಗಳನ್ನ ಮತ್ತೆ ಪೋಸ್ಟರ್ ಅಥವಾ ಭಿತ್ತಿ ಪತ್ರಗಳನ್ನ ತಯಾರಿಸಿ ಎಲ್ಲ ಕಡೆ ಹಾಕೋದ್ರಿಂದ, ಪ್ರಕಟಣಾ ಪತ್ರಿಕೆಗಳನ್ನ ಹಾಕೋದ್ರಿಂದ, ಹಸ್ತಪ್ರತಿ ಅಥವಾ ಕರಪತ್ರಗಳನ್ನ ಮುದ್ರಿಸಿ ರೈತರಿಗೆ ಜಾನುವಾರು ಮಾಲೀಕರಿಗೆ ಅದನ್ನ ನಾವು ಕಳಿಸೋದ್ರಿಂದ, ಈ ಎಲ್ಲಾದ್ರ ಮುಖಾಂತರ ರೈತರಲ್ಲಿ ಅರಿವು ಮೂಡಿಸ್ತಕ್ಕಂಥದ್ದು. ಅದಲ್ಲದೆ ನಮ್ಮ ಪಶುಪಾಲನಾ ಇಲಾಖೆ ಸಿಬ್ಬಂದಿ ಅವರ ಪಶು ಚಿಕಿತ್ಸಾಲಯಗಳಲ್ಲಿ, ಪಶು ಆಸ್ಪತ್ರೆಗಳಲ್ಲಿ, ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರಗಳಲ್ಲಿ ಅದರ ಬಗ್ಗೆ ಅರಿವು ಮೂಡಿಸ್ತಾರೆ. ಅಥವಾ ಚಿಕಿತ್ಸೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲೂ ಕೂಡ ಸಂದರ್ಭಕ್ಕನುಸಾರವಾಗಿ ಅಲ್ಲಿ ಕೂಡ ಅರಿವು ಮೂಡಿಸ್ತಕ್ಕಂಥ ಇದು ನಡೀತಾ ಇದೆ. ಇದು ರೈತರಲ್ಲಿ ಅರಿವು ಮೂಡಿಸೋದ್ರ ಬಗ್ಗೆ ಒಂದು ಹಂತ. ಮುಂದಿನ ಹಂತವಾಗಿ ಲಸಿಕಾ ಕಾರ್ಯಕ್ರಮ ಹಮ್ಮಿಕೊಳ್ಳೋದು. ಈ ಲಸಿಕಾ ಕಾರ್ಯಕ್ರಮವನ್ನ ಈ ತಿಂಗಳ 6 15 ತಾರೀಕೊಳಗೆ ಈಗಾಗಲೇ ಹಮ್ಮಿಕೊಳ್ಳಲಾಗಿದೆ. ಇವತ್ತಿಂದ ಆಲ್ರೆಡಿ ಈಗಾಗಲೇ ಲಸಿಕಾ ಕಾರ್ಯಕ್ರಮ ಶುರುವಾಗಿದೆ. ಸೊ ಈ ಲಸಿಕೆ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ರಾಷ್ಟ್ರೀಯ ಕಂದುರೋಗ ನಿಯಂತ್ರಣ ಕಾರ್ಯಕ್ರಮ ಅಂತ ಹಮ್ಮಿಕೊಂಡು ಅದರಲ್ಲಿ 4-8 ತಿಂಗಳ ವಯಸ್ಸಿನ ಎಲ್ಲಾ ಹಸು ಅಥವಾ ಎಮ್ಮೆ ಹೆಣ್ಣು ಕರುಗಳಿಗೆ ಲಸಿಕೆಯನ್ನ ಹಾಕ್ತಾ ಇದ್ದೀವಿ. ಯಾಕೆ ಬರೀ ಹೆಣ್ಣು ಕರುಗಳಿಗೆ ಮಾತ್ರ ಅಂದ್ರೆ, ಗಂಡು ಕರುಗಳಿಗೆ ಈ ಲಸಿಕೆಯನ್ನು ಹಾಕೋದಕ್ಕೆ ಬರೋದಿಲ್ಲ. ಇದು ನಾವು ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಒಂದು ಜೀವಂತ ಬ್ಯಾಕ್ಟೀರಿಯಾ. ಸೊ ಜೀವಂತ ಬ್ಯಾಕ್ಟೀರಿಯಾ ಈ ಗಂಡು ಕರುಗಳಲ್ಲಿ ಹಾಕಿದಂಥ ಪಕ್ಷದಲ್ಲಿ ವೃಷಣಗಳಲ್ಲಿ ಹೋಗಿ ಅದು ಸೇರ್ಕೊಂಡು ಒಂದು ಕಾಯಿಲೆಯನ್ನು ಉಂಟು ಮಾಡೋ ಸಾಧ್ಯತೆ ಇರೋದ್ರಿಂದ ಗಂಡು ಕರುಗಳನ್ನ ಈ ಒಂದು ಲಸಿಕೆ ಕಾರ್ಯಕ್ರಮದಲ್ಲಿ ನಾವು ಒಳಪಡಿಸಿಲ್ಲ ಬರೀ ಹೆಣ್ಣು ಕರುಗಳಿಗೆ ಮಾತ್ರ. ಸೊ ರೈತರು ಮತ್ತೊಮ್ಮೆ ತಿಳ್ಕೊಬೇಕಾದ ವಿಷಯ ಏನಂದ್ರೆ, ತಮ್ಮಲ್ಲಿರ್ತಕ್ಕಂಥ 4-8 ತಿಂಗಳ ಎಲ್ಲಾ ಹಸು ಮತ್ತು ಎಮ್ಮೆ ಕರುಗಳಿಗೆ ಲಸಿಕೆಯನ್ನ ತಪ್ಪದೇ ಹಾಕಿಸ್ಕೋಬೇಕಾಗುತ್ತೆ. ಸೊ ಈ ಲಸಿಕಾ ಕಾರ್ಯಕ್ರಮ ವರ್ಷದಲ್ಲಿ 3